ಶಾಲೆಗಳ ಆರಂಭ, ಸಕಲ ಸಿದ್ಧತೆ. ನೂತನ ಸಂಸತ್ ಭವನ ಸ್ವಾಭಿಮಾನದ ಪ್ರತೀಕ, ಪ್ರಧಾನಿ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀ ರಾಮಪಟ್ಟಾಭಿಷೇಕ. ಭಾಗವತರು ಕುಬಣೂರು ಶ್ರೀಧರರಾವ್. ಮದ್ದಳೆ ನಾರಾಯಣ ಬಳ್ಳಕ್ಕುರಾಯ. ಚಂಡೆ ಮೋಹನ ಶೆಟ್ಟಿಗಾರ್ ಮೀಜಾರು. ಪಾಜ ಗುಜದರನೆ ತ್ರೈ ಜಗದೀಶ ಗಣಾಧಿಪನೆಯ ಗುಜದರನೆ ತ್ರೈ ಜಗದೀಶ ಗಣಾಧಿಪನೆ ತ್ರೈ ಜಗದೀಶ ಗಣಾಧಿಪನೆ ದೋಷರಹಿತ ಸುವಿಲಾಸಿಯಲಿಲ್ಲಡಿ ದೋಷರಹಿತ ಸುವಿಲಾಸಿಯಲಿಲ್ಲಡಿ ದಸಳಿದರೂ ಪೋಷಿಸು ವಿನಯದಿಯ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿರಿ ಪುಜಾರ ವರಿರಲಯ ಶೀಲನೇ ಎನ್ನನು ಪಾಲಿಸು ಗಜವದನ ಕಾರವಾಯ್ತರರೆ ನೀನೆ ಮಗಾಗಿ ಮರೆಯದುಪಕಾರವಾಯ್ತರರೆ ನೀನೆ ಮಗಾಗಿ ಮೆರೆದ ಸಾಹಸವಧಿಕ ವಯಸ್ಸೇ ಮೆರೆವ ಸಾಹಸವಧಿಕ ವಯಸ್ಸೇ ಕರಣಿ ಜನೆ ಬಾರಿತ್ತ ಹತ್ತಿರಗೆ ಕರೆದೆಂದ ಮರುತಾತ್ಮ ಜಗೆ ನೀ ಸುವಾರ್ತೆಯ ಬಿತ್ತರಿಸಿ ಜಾನಕಿಯ ಭಾವವ ಜಾನಕಿಯ ಭಾವವನರಿತು ಬಾಯೆಂದು ಆ ದೇವರ ಮಹಾಪ್ರಸಾದ ದವಿದನು ತಾಯ ಎನಲು ದೇವರ ಮಹಾಪ್ರಸಾದವಿದನು ತಾಯ ಹಾರಿದ ಹನುಮನು ಏನೆ ಹಾರಿದ ಹನುಮನು ಏನೆ ಜನ ಗಜೆಯ ಬಳಿಗೈದಿ ಪಾದಕ್ಕೆ ಮಣಿದು ನುಡಿದ ಪಾದಕ್ಕೆ ಮಣಿದು ನುಡಿದ ತೋರಲೆ ತುಳ್ಟೋ ಮುಖವಯ ಮನ ಕಾರ ಗೈಯ ನೇ ರಾಘವ ಮನ ಕತ ದೀದಿ ಕಾರ ಗೈಯ ನೇ ರಾಘವ ನಾರಿ ಜನ್ಮವೇ ಹೀನವು ನಾರಿ ಜನ್ಮವೇ ಹೀನವು ಮಾನದಿ ಬಾಳುವ ದಾರಿಯೇದು ಸಹವೋ ಮಾನದಿ ಬಾಳುವ ದಾರಿಯೇದು ಸಹವೋ ತೋರಲೆ ತುಳ್ಟು ಮುಖವ ಶರಣ ಶರಣನ ಮುಖ ನೋಡಿ ಶರಣನ ಮುಖ ನೋಡಿ ಧರಣಿ ಜಾತೆಯ ಬಳಿ ಗೈರಿ ಧರಣಿ ಜಾತೆಯ ಬಳಿ ಗೈರಿ ಶ್ರೀವರ ನಾಕ್ಷಣ ಶರಣನ ಮುಖ ನೋಡಿ ಧರಣಿ ಜಾತೆಯ ಬಳಿ ಗೈದಿ ವರ ಭಕ್ತಿ ಬಾವ ನರಿತು ಸಮಗಡಿ ವರ ಭಕ್ತಿ ಬಾವ ನರಿತು ಸಮಗಡಿ ಕರೆದು ತಾರೆದು ನೇ ಬಿಸಿದಯ ಕರೆದು ತಾರೆಂದು ನೇ ಬಿಸಿದಯ ವರ ಭಕ್ತಿ ಭಾವನರಿದು ಸಮರ್ಗಲಿ ಕರೆದು ತರೆಂದು ಲೇಬಿಸಿರಾಜ ಸಿರಿವರನ ಜನ ಶರಣನ ಮುಖ ನೋಡಿ ತರಣಿ ಜಯ ಬಳಿಗೈದಿ ಪುದಮ್ಮ ಪದ ಕರುಹುವೆ ಲಾಲಿ ಪುದಮ್ಮ ಪದ ಕರುಹುವೆ ಲಾಲಿ ಪುದಮ್ಮ ಅಮ್ಮ ಅಮ್ಮ ಪದ ಕರುಹು ವೇಲಾಲಿ ಪೂದಮ ಬರದಿಯು ದಟ್ಟಿದ ನಿಲ್ಲ ಬರದಿಯು ದಟ್ಟಿದ ನಿಲ್ಲ ಕರೆತರುವರೆ ನೀವು ಮಡಿಯಲ್ಲ ಕರೆ ತರುವಾರೆ ನೀವು ಮಾಡಿಯ ತ್ವರಿತ ದೋಳೇಳು ಹರುಷಾವತಾಳು ತ್ವರಿತ ದೋಳೇಳು ಹರುಷಾವತಾಳು ದೊರೆಸ್ವಾಮಿಯ ಪದ ದರುಶನ ಪಡೆಯೌ ದೊರೆಸ್ವಾಮಿಯ ಪದ ದರುಶನ ಪಡೆಯೌ ತ್ವರಿತ ದೊಳೆಯಳು ಹರುಷಾವತಾರವು ತ್ವರೆ ಸ್ವಾಮಿಯ ಪದ ದರುಶನ ಪಡೆಯೌ ಕರುಣೆಯು ಆಲಿಪುದವು ಮಾ ಪದ ಕರುಹುವೆ ಲಾಲಿಪುದವು ಮಾ ಅಮ್ಮ ಅಮ್ಮ ಸದ ಸಂಭ್ರಮವನೋ ಜಾನಕಿಯ ಹುಮ್ಮಸದ ಸಂಭ್ರಮವನೋ ತಮ್ಮ ನೋಡು ತುಮ್ಮಾರ್ಗಿಯ ದಳಲ್ಲಯ ದುರ್ಮಾರ್ಗಿಯ ದಳಲ್ಲ ಮನುಕೂಲದ ಧರ್ಮವನು ಮುರಿದಳಲ್ಲ ಮನುಕೂಲದ ಧರ್ಮವನು ಮುರಿದಳಲ್ಲ ದುರ್ಮಾರ್ಗಿಯ ದಳಲ್ಲ ಮನುಕೂಲದ ಧರ್ಮವನು ಮುರಿದಳು ಯಾರು ಪೇಳಿದರೀಕೆಗೆ ದಂಡಿಗೆಯ ನೇರಿ ಮುಂಬರಲು ಹೀಗೆ ಯಾರು ಪೇಳಿದರೀಕೆಗೆ ದಂಡಿಗೆಯ ನೇರಿ ಮುಂಬರಲು ಹೀಗೆ ನಾರಿಯರು ಸೊಕ್ಕಿ ನಡೆಯೇ ನಾರಿಯರು ಸೊಕ್ಕಿ ನಡೆಯೇ ಪುರುಷರು ಎಂತವುದೋ ತಿಳಿಯೇ ಪುರುಷರೆಂತಿಹರೋ ತಿಳಿಯೇ ತಮ್ಮ ನೋಡ ಬೆಳಗರು ತಮ್ಮ ಭೂಮಿ ಜಾತೆಯೇ ಚಿಂತೆಯ ಕೇ ನೀನೆ ಬೂದನ ರೀತೆಯೇ ವಾಸಿ ಪಂಥವ ಮೆರೆಸಿದೆವು ಧರ್ಮ ದ್ವೇಷಿಗಳಲ್ಲಿ ವಾಸಾರಿದೆವು ಏಸು ಪೇಳಿದರೇನು ಲೇಸು ಮಾಡಿದೆ ನೀರು ವಾಸಿಸು ಬಂದಲ್ಲೇ ಆಜೆ ಬೆರುಳ್ತೇನೆ ಚಿಂತೆಯಾದಗೆ ಭೂಮಿ ಜಾತೆ ಬಲವಂತೀನಿನೆಂಬುದನರಿದೆ ಭೂಮಿ ಜಾತೆ ಭೂಮಿ ಜಾತೆ ಸತ್ಯ ವಂತ್ಯನಾಗಿ ನಿಲ್ದಿ ಪರೆಯ ಸತ್ಯ ವಂತನಾಗಿಂತು ನಿಲ್ದಿ ಪರೆ ಕಾಂತ ಹಗಲಿರುಳವ ಕಾಲದಲ್ಲಿ ಬೇರೆ ಬಗೆದವಳ ಜಿತ್ತಡಲಿ ಸದಾ ಭಗವಂತ ನಡಿಯ ಧ್ಯಾನದಲ್ಲಿ ನಿಲ್ಲ ಮುಗುದೆ ಎಲ್ಲರೂ ದೋಷವೋಗೆದುದಾದರೆ ಮೂರು ಜಗವೇನು ಡಲಿ ಜನ್ಮ ಮುಗಿಸದೆ ಬಿಡಲಿ ನಿಂದ ಮುಗುದೆ ಎಲ್ಲೋಳು ದೋಷ ಒಗೆದುದಾದರೆ ಮೂರು ಜಗವೇನು ಡಲಿ ಜನ್ಮ ಮುಗಿಸದೆ ಬಿಡ ಕಾತಾನಿ ನಿಂತು ಪೇಳುವರಿ ಕಾಂತ ನೋಡಿ ಲಕ್ಷ್ಮಣ ಬೇಡಿದನು ದಯಗೂಡಿ ತನ್ನ ಭೀಮತವ ಸನ್ನೆಯೊಳ್ ಆಡಿದನು ಶ್ರೀರಾಮ ಎಂದೊಟ್ಟಿದನು ಚಿತೆಯ ನಾಡದೇವರ ದೇವಿಗೆ ಪರಿ ರೂಢಿಸಿದೆ ವಿಧಿಯನು ಕಪಿಗುಲ ಗೂಡ ಬರೆಯದೆ ಮರುಗಲ ಮರಿಜೆಯೊಡ ಒರೆದಳಿ ತರದಿ ಮರುಗಲ ಮನಿಜೈ ಒರೆದಳಿ ತೆರಲಿ ಹಿತ್ತ ಭೂ ಮಾತೆ ನಯವೆತ್ತು ಸಾಕಿದ ಜನಗ ಮತ್ತೆ ಕುಲದೇವನಾದಿತ್ಯ ಚಂದ್ರಾದಿ ದೇವೋತ್ತಮರಿಯ ವರವೀತ ಗೋತ್ರ ನೀ ನಿನಗೆ ದಯೆ ದಯೆ ಇತ್ತು ಕರುಣಿ ಬುದು ಶುಭವ ಚಿತ್ತ ಶುದ್ಧದಿ ಸತಿ ವೃತ್ತಿಯನ್ನು ಪೊರೆದ ಫಲ ಹೊತ್ತು ದಾದಿರಿ ಕಾಯುವುದಿತ್ತರೆಲ್ಲ ಮುಖವನೆತ್ತಿ ಜಯ ಜಯವೆಂದು ಗೋತ್ರ ಸುತ ಏರಿದಳು ಏರಿದಳು ಏರಿದಳು ಗೋ ತತ್ತರಿಸಲ ಭುಜಾಂಡವು ಅರಿದರಳು ವೈಶ್ವಾನರ ವಿನಯದಿ ದಿವ್ಯ ಸ್ವರೂಪಮ ತಳೆದೆದ್ದು ವಣಜಾಕ್ಷಣ ಸನ್ನಿಧಿಯೊಳು ಜನಕ ಜಯವು ಬರದೊಳಿರಿಸಿ ಜಯ ಜಯವೆಂದು ಲಾಲಿಸೋ ಶ್ರೀರಾಮ ಕರುಣೆಯ ಪಾಲಿಪೋದೈ ರಾಮ ಬರ ಪತಿವ್ರತೆಯರೊಳು ಸೀತೆಗೆ ಸರಿ ಯಾರೈ ಪೇಳುವ ಹರಿ ನೀ ವಿಧಿಸಿದ ತೆರದಲ್ಲಿ ನಾನಿರಿವರೆ ಗಾದರಿಸುತ್ತ ಕರೆದಲ್ಲಿ ತೆರುವೋ ಲಾಲಿದುವೋ ಶ್ರೀರಾಮ ಕರುಣೆಯು ಪಾಲಿಬೋದೈ ರಾಮ ಲಾಲಿದು ma ಸತ್ಯತೆಗಾಗಿ ಧರ್ಮ ಗುಳಿಗಳಲ್ಲಿ ನಮ್ಮ ಭರತನು ನಮ್ಮ ಸ್ವಾರಿಯ ನಿಂದು ಕಾಣದಾದರೆ ಬಾಳಲಮ್ಮಲು ನ್ಯಾಯಕ್ಕೆ ಸಮ್ಮತವಿರದು ನಮ್ಮ ಸ್ವಾರಿಯಲಿಂದು ಕಾಣದಾದರೆ ಬಾಳಲಮ್ಮಲು ನ್ಯಾಯಕ್ಕೆ ಸಮ್ಮತವಿರದು ವೀರ ಮಾರುತಿ ಕೇಳು ನೀನೀಗ ಬೋರನೇ ನಡೆಯ ಮಯೋದ್ಯಗೆ ಬೇಗ ವೀರ ಮಾರುತಿ ಇದ್ದಲ್ ದಿನ ಸಂಖ್ಯೆಯ ನೆನೆಸುತ್ತಲೇ ಶ್ರೀರಾಮ ನಡೆಯ ನೀಕ್ಷಿಸಲಿದ್ದ ಚಿತ್ತದಿ ಬಲು ಭ್ರಮೆಗೊಂಡ ಶತ್ರುಹನನ್ನು ಕರೆದು ನುಡಿದನ ಗಳ್ಬರದಿ ಬರದಾದನೇಕೋ ರಾಘವ ದುರ್ಭಾಗ್ಯ ನಿನಗೆ ತೋರದಾದನೇಕೋ ಪಾದವ ತೋರದಾದನೇಕೋ ಪಾದವ ಬಾರದಾದನೇಕೆ ರಾಘವ ಸಾರಿ ಪೇದ ಅವಧಿಯಿದನ ಸಂದಿಗದಲ್ಮ ಸಾರಿ ಪೇದ ಅವಧಿಯಿದಿನ ಸಂದಿಗ ಧರ್ಮ ಮೀರಿ ಬಂದುದೇನೋ ದುರ್ದಿನ ಸಾರಿ ಪೇದ ಅವಧಿಯಿದಿನ ಸಂದಿಗ ಧರ್ಮ ಮೀರಿ ಬಂದುದೇನೋ ದುರ್ದಿನ ಪರದಾದನೇಕೋ ರಾಘವ ದುರ್ಭಾಗ್ಯ ನಿನಗೆ ತೋರದಾದನೇಕೋ ಪಾದವ ಯಾರೆಲ್ಲರೂ ಭಯಬಾರದಿ ಸೈರಣೆ ಮೀರಿ ಬರತನ ಹಾರಲು ಬೆಂಕಿಯ ಸಾರಿ ಪ್ರದಕ್ಷಿಣೆ ಕಾರಂಭವ ಗೈದ ಉಡನ ಮರುತ ಜನಡೆ ತರುತ್ತೆಲ್ಲನು ತಡೆ ತಡೆ ತಡೆ ತಡೆ ದುಡುಕಲಿರು ಆಯ ತಡೆ ಒಡನ ಮರುತ ಜನಡೆ ತರುತ್ತೆಲ್ಲನು ತಡೆ ತಡೆ ದುಡುಕಲಿರು ತಡೆ ತಡೆ ದುಡುಕದಿರು ಕ್ಷಣದಿಂದಲೈದನು ಜಾರಿಯು ಲಕ್ಷ್ಮಣ ಸೀತೆಯು ಸಹಿತ ಕೊಡನ ಮರುತ ಜರು ತಿಂಗಳನು ತಡೆ ತಡೆ ದುಡುಕದಿರು ತಡೆ ತಡೆ ತಡೆ ದುಡುಕದಿರು ತಡೆ ಗಣನಗುದ ಭರತನ ಮೊಗವನೆತ್ತಿ ಪ್ರೇಮದಿ ತೆಗೆದು ಬಿಗಿಯಪ್ಪಿದನು ತ್ರಿಜಗವೆ ಪೊಗಳುವಂತೆ ಅಣ್ಣ ನೀವನ ಕೈದಿದ ಬಳಿಕಿನ್ನು ಪುರವನು ಸೇರದಿಲ್ಲಿಯೇ ನಲ್ಲಿಯು ಪಾಲಿಸಿರಿ ರಾಜ್ಯವ ನಿಲ್ಲ ಮಾತಿನಲ್ಲಿಯೇ ಅಣ್ಣ ಧನ್ಯನಾದೇನು ದೇವ ಸಾಕನ್ಯೋನ್ಯದಲ್ಲಿ ಪಟ್ಟಣವ ಸೇರುವ ಸನ್ಮುಹೂರ್ತವಿದೆಂದು ಮಾಡಿದನು ಸರ್ವರ ಉದಿರಲು ಗೋ ಅಣ್ಣ ಪರಪುರೋಹಿತ ನೋಡಿ ಲಗ್ನವ ಒರೆದನಿ ಅಭಿಜಿಲ್ ಮುಹೂರ್ತ ದಿಯೇ ವಿರಚಿಸುವುದಭಿಷೇಕವನು ಶ್ರೀವರರಿಗಿಲ್ಲ ವಾಮದೇವ ವಸಿಷ್ಠ ಮುಖ್ಯ ಮಹಾಮುನಿಗಳು ಮಂತ್ರ ಜಲದರಿ ಮಗಭಿಷೇಕವನು ಗೈದರು ಪ್ರೇಮ ದಿಲ್ಲುದ ರಾಮಗಭಿಷೇಕವನು ಗೈದರು ಪ್ರೇಮದಿಲ್ಲ ವಾಮದೇವ ವಸಿಷ್ಠ ಮುಖ್ಯ ಮಹಾಮುನಿಗಳು ಮಂತ್ರದಳದಲ್ಲಿ ಅಭಿಷೇಕ ಗೈಯರು ನಿಜ ಪಟ್ಟಾಭಿಷೇಕವಾಯಿತು ರಾಮಗೆ ಕರದೊಳು ಬರಳೂ ಬಲ ಕುಲದಾರಗೆ ಹರುಳದಿ ಬಗುದರ ಪೊರವವಾಗಿಯೇ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರಿ ಆರತಿ ಎತ್ತಿರಿ ಮಂಗಳಾರತಿ ಎತ್ತಿರಿ ಗಜ ಮುಖದ ಬಗೆ ಗಣ ಬಗೆ ಇದುವರೆಗೆ ಶ್ರೀ ರಾಮಪಟ್ಟಾಭಿಷೇಕ ಯಕ್ಷಗಾನ ಪ್ರಸಂಗದಿಂದ ಇದ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕುಬಣೂರು ಶ್ರೀಧರ್ ರಾವ್, ಮದ್ದಳೆ ನಾರಾಯಣ ಬಳ್ಳಕ್ಕುರಾಯ, ಚಂಡೆ ಮೋಹನ ಶೆಟ್ಟಿಗಾರ್ ಮೀಜಾರು. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ಮೇ 20ರಿಂದ ಜೂನ್ 5ರವರೆಗೆ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಲಕ್ಷ್ಮೀಬಾಯಿ ಹರಿಜನ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಿ. ಬಂದ ಹೋಗತೇನೆ ನನ್ನ ತವರೂರಿಗೆ, ಮೂರು ಮಂದಿ ನೆಗೆ ಎಣ್ಣ್ಯಾರು